ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ನರಸಿಂಹರಾಜು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನ ವರದಿ, ಆ ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಕೃಷಿ ಅನುಭವ ಕುರಿತು ಶ್ರೀ ನರಸಿಂಹರಾಜು ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ರೈತರು, ಕೃಷಿ ಕೂಲಿ ಕಾರ್ಮಿಕರು ಆಗಿರ್ತಕ್ಕಂತಹ ನರಸಿಂಹರಾಜು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ನರಸಿಂಹರಾಜು ಅವರೇ. ನಮಸ್ಕಾರ ಸರ್. ನರಸಿಂಹರಾಜು ಅವರೇ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಇವಾಗ 28 ಸರ್. 28 ವರ್ಷ, ಮದುವೆ ಆಗಿದೆ? ಹ್ಞೂ ಸರ್, ಆಗಿದೆ. ಮಕ್ಕಳು? 3 ಸರ್. 3 ಮಕ್ಕಳಿದ್ದಾರೆ. ಹ್ಞೂ ಸರ್. ಏನು ಮಾಡ್ತಿದ್ದೀರಿ ಹೊಟ್ಟೆಪಾಡಿಗೆ ಜೀವನ? ವ್ಯವಸಾಯ ಸರ್. ವ್ಯವಸಾಯ? ಹ್ಞೂ ಸರ್. ಎಷ್ಟು ಎಕರೆ ಭೂಮಿ ಇದೆ? ನಮ್ಮದು 3 ಎಕರೆ ಇದೆ ಸರ್. ಹಾಂ ಹಾಂ. ನೀವು 3 ಎಕರೆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಿದ್ದೀರಿ? ಹ್ಞೂ ಸರ್. ಅದರ ಆಚೆ ಬೇರೆ ಏನಾದರೂ ಕೆಲಸಗಳಿಗೆ ಹೋಗ್ತೀರಾ? ಹ್ಞೂ ಸರ್, ಕಬ್ಬು ಕಡಿತೀನಿ ಸರ್. ಕಬ್ಬು ಕಡಲಿಕ್ಕೆ ಹೋಗ್ತೀರಿ? ಎಲ್ಲೆಲ್ಲಿ ಹೋಗ್ತೀರಿ ಕಬ್ಬು ಕಡಿಲಿಕ್ಕೆ? ಹಾಕ್ಯಂದು ಹೋಗ್ತೀನಿ. ಕಬ್ಬು ಕಡಿಲಿಕ್ಕೆ ಹಾಕ್ಯಂದು ಹೋಗ್ತೀನಿ ಸರ್. ನಮ್ಮೂರಾಗೆ ಕಡಿತೀವಿ. ಹಾಂ. ಬೇರೆ ರೈತರದ್ದು ಕಡಿತೀವಿ, ಬಂಡಿ ಹತ್ತಲ್ದಾರ್ದು. ಹ್ಞೂ. ನಮ್ಮ ಬಂಡಿ ಹತ್ತಿದೆ ಸರ್. ಓ, ಎತ್ತು ಬಂಡಿ ಇದೆ? ಎತ್ತು ಬಂಡಿ ಇದೆ. ಹ್ಞೂ. ನಾವು ಕಡ್ದು ಒಂದು 8 ಟನ್ ಒಂದೆರಡು ಟನ್ ಹಾಕ್ಯಂದು ಹೋಗ್ತೀವಿ ಸರ್. ನೀವೊಬ್ಬರೇ ಕಡಿತೀರ? 2 ಟನ್? 2-3 ಹೋಗ್ತೀವಿ ಸರ್ ಮನೆಯಾಗ. ಹ್ಞೂ ಹ್ಞೂ. ನಿಮ್ಮ ಮನೆಯವರು ಎಲ್ಲರೂ? ಎಲ್ಲರೂ ಬೇಸಾಯ ಮಾಡ್ತೀವಿ ಸರ್. ಹಾಂ. ಕಬ್ಬು ಕಡಿಲಿಕ್ಕೆ ಕೂಲಿ ಕೆಲಸಕ್ಕಂತ ಹೋಗ್ತೀರಿ? ಹ್ಞೂ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಹೋಗ್ತೀರಿ? ನಮ್ಮ ಅಣ್ಣ, ನಾನು, ನಮ್ಮ ಅತ್ತಿಗೆ, ಇಲ್ಲ ನಮ್ಮ ಅಮ್ಮ. ಎಲ್ಲರೂ ಕೂಡಿದ್ದೀರಾ? ಹ್ಞೂ ಸರ್, ಎಲ್ಲರೂ ಕೂಡಿದ್ದೆ. ಹ್ಞೂ ಹ್ಞೂ. ಎಷ್ಟು ಜನ ಇದ್ರಿ ಒಟ್ಟು ಮನೆಯಲ್ಲಿ? ನಮ್ಮ ಅಣ್ಣನ ಮಕ್ಕಳು, ನಾವು ಎಲ್ಲ ಸೇರಿದ್ರೆ ಒಂದು 10 ಜನ ಆಗ್ತೀವಿ ಸರ್. 10 ಜನ ಇದ್ರಿ? ಓ, ಕಬ್ಬಿನ ಸೀಸನಲ್ಲಿ ನೀವೆಲ್ಲರೂ ಒಟ್ಟಿಗೆ ಹೋಗ್ತೀರಿ? ಹ್ಞೂ ಸರ್. ಎಲ್ಲೆಲ್ಲಿ ಹೋಗ್ತೀರಿ ಕಬ್ಬು ಕಡಿಲಿಕ್ಕೆ? ಕಬ್ಬು ಸೀಸನ್ಯಾಗ ಲಾರಿ ಕಡಿತಾರೆ ಸರ್. ನಾವು ಕಬ್ಬು ಹೊರಗೆ ಏರಿಯಾಗಿ ಕೊಡ್ತೀವಿ. ನಮ್ಮ ಅಣ್ಣ, ನಾನು ಬಂಡಿ ತೊಡ್ದಾಡ್ತೀವಲ್ಲ, ಹೊರಗೆ ಏರಿ ಲಾರಿ ಕೊಡ್ತೀವಿ. ಇವು ನಮ್ಮ ಒಂದೇ ಗಾಣಕ್ಕೆ ಕಡಿದ್ರೆ ಗಾಣಕ್ಕೆ ಒಂದೇ ಅಕ್ಕಿಂದ ಹೋಗಿ ಕಡಿತೀವಿ. ನಮ್ಮ ಆಮೇಲೆ ಬೇರೆಯವ್ರಿಗೆ ಕಡ್ದು ಕೊಡ್ತೀವಿ ಸರ್. ನೀವು ಬೇರೆ ಲೆಕ್ಕ ಕೊಡ್ತಾರೆ ಗಾಣದವರು? ಗಾಣಕ್ಕೆ ಹೋಗಿ ಹಾಕಿಬಿಡ್ತೀವಿ 10 ಲಕ್ಷ. ಬೇರೆಯವ್ರದ್ದು ಕಬ್ಬು ಕಡಿಲಿಕ್ಕೆ ಹೋಗ್ತೀರಿ? ಒಂದು ಟನ್ನಿಗೆ ಎಷ್ಟು ಕೊಡ್ತಾರೆ? 450 ರೂಪಾಯಿ 400 ರೂಪಾಯಿ ಕೊಡ್ತಾರೆ ಸರ್. ಹ್ಞೂ ಹ್ಞೂ ಹ್ಞೂ. ಒಂದು ಎಕರೆಗೆ ಎಷ್ಟು ಟನ್ ಆಗ್ತದೆ? 35-40 ತೋಟದ್ದು ಕಬ್ಬು ಆದರೆ ಒಂದು 5-8 ಟನ್ ಹಾಕೋದು ಸರ್. ಹ್ಞೂ ಹ್ಞೂ. ಕುಳಿಯವು 30-35. ಒಂದು ಸೀಸನಲ್ಲಿ ಒಬ್ಬ ಮನುಷ್ಯ ದುಡಿದ್ರೆ ಒಂದು 50,000 ದುಡಿಬೋದು ಸರ್ 2 ತಿಂಗಳಲ್ಲಿ. ನೀವು ಒಂದು 4 ಜನ ಹೋಗ್ತೀರಿ ಈಗ? ಹ್ಞೂ ಸರ್. 4 ಜನ ಒಂದು ಸೀಸನಲ್ಲಿ 4 ಜನ ಸೇರಿ ಒಂದು 2 ಲಕ್ಷ ದುಡಿತೀರಿ? ಹ್ಞೂ ಸರ್. ಒಟ್ಟಾರೆಯಾಗಿ ಕಬ್ಬು ಬೆಳೆಗಾರರ ಪ್ರದೇಶದಲ್ಲಿ ನೀರಾವರಿ ನೀವು ಒಂದಿಷ್ಟು ಜೀವನ ಸಾಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆ ಆದಾಯ ಇದೆ. ಆಯ್ತು ಸರ್, ದುಡ್ಕೊಂಡು ತಿನ್ಬೇಕ ಆದಾಯ ಇದೆ. ಸರ್, ಈಗ ನಿಮ್ಮ ಭೂಮಿ ಎಷ್ಟೆಕರೆ ಇದೆ ಅಂದ್ರಿ? 3 ಎಕರೆ ಸರ್. 3 ಎಕರೆಯಲ್ಲಿ ನೀವು ಏನೇನು ಬೆಳಿತೀರಿ? ನಾನು 1 ಎಕರೆ ಬಾಳೆ ಸರ್, 2 ಎಕರೆ ಕಬ್ಬು ಸರ್. ಅಣ್ಣ ತಮ್ಮನ ಭೂಮಿ ಎಲ್ಲ ಒಟ್ಟಿಗೆ ಇದೆ? ಇಬ್ರು ಕಲ್ತಾ ಇದ್ದೀರಿ? ಭಾಗ ಇಲ್ಲ, ಕೃಷಿ ಭೂಮಿ ಏನು ಭಾಗ ಇಲ್ಲ. ಕಬ್ಬು ಬೆಳಿತಾ ಇದ್ರಿ, ಬಾಳೆ ಬೆಳಿತಾ ಇದ್ರಿ. ಬಾಳೆ ನಿಮ್ಮ ಭಾಗದಲ್ಲಿ ಯಾವ ತಳಿ ಸೂಕ್ತವಾಗಿ ಹೊಂದಾಣಿಕೆ ಆಗಿದೆ? ಸುಗಂಧಿ ಸರ್. ಸುಗಂಧಿ. ಬೇರೆ ತಳಿಗಳನ್ನು ಪ್ರಯತ್ನ ಮಾಡಿದ್ರಿ? ಏಲಕ್ಕಿ ಸರ್, ನಾನು ಅದೇನ ಇದು ಮಾಡಿಲ್ಲ. ನಾನು ಅದಕ್ಕೆಂದು ಅದು ಬೇಡ ಅಂತಂದು. ಯಾಕೆ ಹೆದರ್ಕೊಂಡ್ರಿ? ಅದು ಸ್ವಲ್ಪ ರೋಗ ಐತಿ, ಗಾಳಿಗೆ ನಿಂದ್ರಲ್ಲ, ಬ್ಯಾಟ್ ಕಟ್ಟಬೇಕು, ಬಿದಿರು ಕಟ್ಟಬೇಕು, ಅಷ್ಟು ನನಗೆ ಖರ್ಚು ಮಾಡೋಕ್ಕಾಗಲಾರ್ದ ಸಾಕಂತಂದು ಅದು ಮಾಡಿಲ್ಲ ಸರ್. ಏಲಕ್ಕಿ ಬಾಳೆ ಹೆಚ್ಚು ಲಾಭದಾಯಕನಾ? ಲಾಭ ಸುಗಂಧಿಗೇನ ಡಬಲ್ ಲಾಭ ಸರ್. ಮಾಡ್ಬೋದಲ್ಲ? ಅದು ಖರ್ಚು ಜಾಸ್ತಿ ಇರೋಕೆ ಮಾಡಿಲ್ಲ ಸರ್, ಸ್ವಲ್ಪ ಕಾವಲು ಇರ್ಬೇಕು, ಅದಕ್ಕೆ ದಿನ ನೋಡ್ಕೊಂತಿರ್ಬೇಕು. ರೋಗ ಭಾಳ ಐತಿ. ನಾನು ಯಾವ ಇದಕ್ಕೆ ಎಣ್ಣೆ ಹೊಡೆಯಲ್ಲ ಸರ್ ಗದ್ದಿಗೆ. ಹೌದು, ಎಣ್ಣೆನೇ ಯೂಸ್ ಮಾಡಲ್ಲ. ಹಂಗೆ ಯಾವ ಔಷಧಿ ಹಾಕಲ್ಲ? ಯಾವ ಔಷಧಿ ಹಾಕಲ್ಲ. ಉಪ್ಪು ಒಂದೇ, ಗೊಬ್ಬರ ಒಂದೇ. ನಮ್ಮ ದನದ ಗೊಬ್ಬರ ಒಂದೇ, ಉಪ್ಪು ಒಂದೇ. ಉಪ್ಪು ಅಂದ್ರೆ ಅಂಗಡಿದು? ಅಂಗಡಿದು ಗೊಬ್ಬರ ಹಾಕ್ತೀವಿ. ಸೊಸೈಟಿದ ಗೊಬ್ಬರ, ನಮ್ಮ ದನದ ಗೊಬ್ಬರ ಸರ್. ಇಷ್ಟನ್ನು ಮಾತ್ರ ಅಷ್ಟು ರೀ. ಕಳೆನಾಶಕ ರೌಂಡ್ ಅಪ್ ಯಾವ ಭೂಮಿ ಹೊಡೆಯಲ್ಲ. ಬಾಳೆಗೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲ್ಲ? ಹಾಕಲ್ಲ ಸರ್. ಭತ್ತಕ್ಕೆ? ಭತ್ತ 2 ವರ್ಷಕ್ಕೊಂದಟ್ಟು 3 ವರ್ಷಕ್ಕೊಂದಟ್ಟು ಹಸಿಂತಿ ಸರ್, ಮತ್ತೆ ಕಬ್ಬು ತುಳಿತೀವಿ. ಉಂಬಕ್ ಮಾಡ್ಕೊಂಡು ಭತ್ತ ನಿಮ್ಮ ಮನೆಗೆ ಮಾತ್ರ ಬೆಳ್ಕೊಳ್ತೀವಿ? ಮನೆಗೆ ಮಾತ್ರ ಬೆಳ್ಕೊಂತೀವಿ. ಸ್ವಲ್ಪ ಗದ್ದೆಲ್ಲ ಸರ್, ಅದು ಮಾರಕ್ಕೆ ಹೋಗಲ್ಲ. ಕಬ್ಬು ಪ್ರತಿ ವರ್ಷ ಬೆಳಿತೀರಿ ನೀವು? ಪ್ರತಿ ವರ್ಷ. ಎಷ್ಟೆಕರೆಯಲ್ಲಿ ಬೆಳಿತೀರಿ? ನಾನು ಕಬ್ಬನ್ನ 1.5 ಎಕರೆಯಲ್ಲಿ ಬೆಳಿತೀನಿ ಸರ್. ಎಷ್ಟು ಇಳುವರಿ ಬರುತ್ತೆ ನಿಮಗೆ? ನಾನು ಇವಾಗ ಮೊನ್ನೆ 5000 ಎಕರೆಗೆ 60 ಟನ್ ಬೆಳೆಸೀನಿ. ಎಷ್ಟಾಗುತ್ತೆ ಆದಾಯ ನಿಮಗೆ ಕಬ್ಬಿನಿಂದ? ಕಬ್ಬಿಲ್ಲಿದ್ದ ಇವಾಗಿನ ಲೆಕ್ಕಕ್ಕೆ ಅಲ್ಲಿ ಪ್ಯಾಟ್ರಿಗೆ ಹೋಗತ್ತಲ್ಲ ಸರ್, ನಮಗೆ ಟನ್ನಿಗೆ 1700-1650 ರೂಪಾಯಿ ಉಳಿತೈತೆ ಸರ್. ಹತ್ತಿರದಲ್ಲಿ ಇದ್ದಿದ್ರೆ? ಇಲ್ಲಿ ಹೊಸಪೇಟೆ ಜೀನಿಲ್ಲ ಇದ್ರೆ ನಾವೇ ಕಡ್ದು ಬಂಡಿಲ್ಲಿ ಇರ್ತಿದ್ವಲ್ಲ ಸರ್. ಸಾಗಾಣಿಕೆ ವೆಚ್ಚ ಉಳಿತೈತೆ? ಉಳಿತಿ, ಅದು ಉಳಿತಿತ್ತು. ಟನ್ನಿಗೆ 100 ರೂಪಾಯಿ ಜಾಸ್ತಿನೂ ಉಳಿತಿತ್ತು. ಇವಾಗ ಲಾರಿ ಭತ್ತ ಕಡೆ ಅವು ಎಲ್ಲ ಜಾಸ್ತಿ ಮಾಡಿಬಿಡ್ರಿ ಸರ್, ಲೇಬರ್ ಉಳಿದು. ನೀವೇ ಕಡ್ದಾಕ್ತಿರಲ್ವಾ? ಆ ಜಿನ್ನಿ ನಾವು ಹಾಕಲ್ಲ ಸರ್, ಇಲ್ಲಿ ನಮ್ಮ ಹೊಸಪೇಟೆ ಜಿನ್ನಿ ಇದ್ರೆ ನಾವು ಕಡ್ದಾಕ್ತಿದ್ವಿ. ಆ ಜಿನ್ನಿದ್ದು ಅವರೇ ಲೇಬರ್ ಕಳಿಸ್ತಾರೆ ಸರ್, ನಾವು ಹೊರಗೆ ಹಾಕಿ ಕೊಡ್ಬೇಕು ಕೊಬ್ಬು ಲಾರಿಗೆ. ನೀವು ಹೇಳ್ಬೋದು ನಾವೇ ಕಡ್ದು ಕಳಿಸ್ತೀವಿ ಅಂತೇಳಿ? ಆಗಲ್ಲಲ್ಲ ಸರ್, ಲಾರಿಗೆ 20-30 ಟನ್ ಕಡಿಯಕ್ಕೆ. ಲೇಬರ್ ಭಾಳ ಬೇಕು. ಸೊ ನೀವು ಕಬ್ಬು ಕಡಿಯುವ ಕಾರ್ಮಿಕರಾಗಿದ್ರು ಸಹಿತ ನಿಮ್ಮ ಕಬ್ಬನ್ನು ನೀವು ಕಡ್ಕೊಳಕ್ಕಾಗಲ್ಲ? ಆಗಲ್ಲ. ಇಲ್ಲಿ ನಮ್ಮ ಹೊಸಪೇಟೆ ಜಿನ್ನ ಇದ್ರ ಸರ್, ನಾವು 3-4 ಟನ್ ಹಾಕಿಂದ ಹೋಗ್ಬೋದು ಸರ್. ಸೊ ಇದು ಒಂದು ಸಮಸ್ಯೆ ಈಗ ನಿಮಗೆ? ಅದೇ ಸಮಸ್ಯೆ. ಇವಾಗ ಇಲ್ಲಿ ದುಡಿಮಿನ ತಪ್ಪಿತ್ತು ನಮ್ಗೆ, ಹೊಸಪೇಟೆ ಜಿನ್ ಇಲ್ಲದ. ಇವಾಗ ರೈತರು ಕಬ್ಬನೂ ಲಾಸ್ ಅಲ್ಲಿ ಕಳ್ಸೋದು ನಮಗೆ. ಮುಂದೆ ಕೆಲಸ, ಮುಂದೆ ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಆದ್ರೆ ನಮ್ಗೆ ಒಳ್ಳೇದು ಸರ್. ಒಳ್ಳೇದು ಸರ್, ಆಗ್ಬೇಕು ಆದಷ್ಟು. ಅದಾದ್ರೆ ನಮ್ಗೆ ಭಾಳ ಅನುಕೂಲ. ಓ, ಈಗ ನೀವು ಬಾಳೆಯಲ್ಲಿ ಸುಗಂಧರಾಜ ಬೆಳಿತೀರ ಅಂತ? ಸುಗಂಧರಾಜ ಬೆಳೆಯ ಆ ಬಾಳೆ ವಿಶೇಷ ಏನು? ಆ ವಿಶೇಷ ಅಂದ್ರೆ ಸರ್, ಅದು ಚಲೋ ಫಲ. ನಾವು ನಮ್ಮ ತಾತನವ್ರು ಅದನ್ನೇ ಬೆಳ್ಕೊಂತ ಬಂದ್ವಿ. ಇವಾಗ ಯಾವುದು ಯೂಸ್ ಮಾಡಿಲ್ಲ ನಾನು, ಹೊಸದು ಏಲಕ್ಕಿ ಅದು ಯಾವುದು ಯೂಸ್ ಮಾಡಿಲ್ಲ ಸರ್. ಹಂಗಾಗಿ ಅದು ಅಭ್ಯಾಸ ನನಗೆ. ಎಷ್ಟು ಬರುತ್ತೆ ಇಳುವರಿ ನಿಮಗೆ? ನಮಗೆ 25 ಕೆಜಿ, 15 ಕೆಜಿ, 18 ಕೆಜಿ ನಮ್ಮ ಗಣೆ ಬರ್ತದೆ. ಒಂದು ಗಣೆ. ಇವಾಗ 12 ರೂಪಾಯಿ ರೇಟ್ ಇದ್ರೂ 200 ರೂಪಾಯಿ ಹಂಗೆ ಬೀಳ್ತದೆ ಸರ್. ಅದು ಒಂದು ಗಣೆ 200 ರೂಪಾಯಿ. 12 ರೂಪಾಯಿ ಇದ್ರೂ 20 ಕೆಜಿ ಬಂದ್ರೂ 200 ರೂಪಾಯಿ ಸಿಗುತ್ತೆ. ಅದು ಸಿಗ್ತದೆ. ಇದು ಏಲಕ್ಕಿ ಅಂದ್ರೆ ಸ್ವಲ್ಪ ದೊಡ್ಡ ರೊಕ್ಕ ಸರ್. ಎಷ್ಟು ಬಾಳೆಗಿಡಗಳು ಕೂತಿದ್ದಾವೆ ನಿಮ್ಮ ಇದರಲ್ಲಿ? 700 ಕೂತಿದೆ ಸರ್. 700 ಕೂತಿದೆ. ಎಷ್ಟು ಅವಧಿ ಬೆಳೆ ಇದು? ಎಷ್ಟು ತಿಂಗಳಿಗೆ? 1 ವರ್ಷಕ್ಕೆ ಸರ್. 1 ವರ್ಷ? 1 ವರ್ಷನೇ ಬೇಕು. 1 ವರ್ಷ ಬೇಕು ನಿಮಗೆ? ಕಟಾವಿಗೆ ಬರೋದೇ ಇಲ್ಲ. 1 ವರ್ಷ ಸರ್, ಒಂದು ಗಣಿ ಕಟ್ ಮಾಡೋಕೆ 1 ವರ್ಷ. ಬಾಳೆಗೆ ಮಾರ್ಕೆಟ್ ಎಲ್ಲಿ? ಹೊಸಪೇಟೆ APMC ಸರ್. ಹೊಸಪೇಟೆ APMC ಗೆ ನೀವೇ ಹಾಕೊಂಡು ಹೋಗ್ತೀರಾ? ಸರ್. ಆಟಕ್ಕೆ ಹಾಕಿಂದು. ಸರಿ, ಈಗ ಸುಗಂಧರಾಜ ಬಾಳೆ ಏನು ಬೆಳೀತಾ ಇದ್ರಲ್ವಾ, ಅದಕ್ಕೆ ಏನಾದರೂ ರೋಗ ರುಜಿನಗಳು ಬರ್ತಾ ಇರ್ತಾವ? ಅದೇ ಅನ್ನಲ್ಲ ಸರ್, ಅದು ಸುಳಿ ರೋಗ ಒಂದು ಬಂದಿತ್ತು 2 ವರ್ಷದ ಕೆಳಗೆ. ಆ ಮರದ ಸೈಜ್ ಇದ್ರ ಸಮನ ಸುಳ್ಳೇಗ ಹೋಗಿ ಬಿಡೋದು ಗೊತ್ತಾಗಲ್ಲ. ನಾವು ಅದು ಗೊಣೆ ಬಿಡ್ದತಿ ಬಿಡ್ದತಿ ಅಂಬೋದು, ಅದು ಬಿಡಲೇ ಇಲ್ಲ. ಕೊಯ್ದು ನೋಡಿದ್ರ ಕೊಳತ್ಕಂತ ಬಂದಿತ್ತು ಸರ್ ಒಳಗಡೆಗೆ. ಒಳಗಡೆಗೆ? ಓಹೋಹೋ. ಅಲ್ಲಿ ಸುಳಿ ಕೊಯ್ದು ನೋಡಿದೀವಿ 2-3 ಗಿಡ. ಹೊರಗಡೆ ಹೊರಗಡೆ ಏನಿಲ್ಲ ಸರ್, ಗೊಣೆ ಬಿಡ್ದತ್ತು ಬಿಡಿ ನಾನು ಅನ್ಕೊಂಬಕ್ ಸರ್, ಹಿಂಗೆ ನಿಂತಿತ್ತು, ಬಿಡ್ಲೇ ಇಲ್ಲ ಅದು ಗೊಣೆ. ಕೊಯ್ದು ನೋಡಿದ ಸುಳಿನೇ ಕೊಳ್ತಾ ಇದೆ ಸರ್. ಕಳ್ಸದ ಗರಿ ಬರ ಗರಿ ಅದೇ ಮೂತಿ ಬರ್ಬೇಕಲ್ಲ ಸರ್, ಅಲ್ಲಿದ್ದೇ ಕೊಳ್ತಕಂತ ಬರ್ತತಿ. ಮತ್ತೆ ಮ್ಯಾಲೆ ಏನಾಗಲ್ಲ, ಒಳಗೆ ಮಾತ್ರ ಕೊಳ್ತಿರೋದು. ಯಾಕಂಗಾಯ್ತು? ಯಾಕಂಗಾಯ್ತಾನೆ ಸರ್, ಅದು 1 ವರ್ಷ ಬಿದ್ದಿತ್ತು. ಎಲ್ಲ ಗಿಡಗಳು ಹಾಳಾತ? ಒಂದು 30 ಗಿಡ ಬಿದ್ದಿತ್ತು ಸರ್ ಒಂದಟಿಗೆ. ಓಹೋ. 1 ವರ್ಷ. ಮತ್ತೆ ಅದು ನಿಯಂತ್ರಣ ಮಾಡೋದಕ್ಕೆ ಏನು ಕ್ರಮ? ಅದಕ್ಕೆ ಔಷಧನೇ ಇಲ್ಲ ಅಂದ್ರೆ ಸರ್ ಲಾಸ್ ಆಯ್ತು ಅಷ್ಟು. ಅದು ಲಾಸ್ ಆಯ್ತು ಸರ್. ಕೊಯ್ದು ಮತ್ತೆ ಅದನ್ನೆಲ್ಲ ಕಿತ್ತಿ

ಆಮೇಲೆ ನೋಡಿದ್ರೆ ಮತ್ತೆ ಇವಾಗ 5 ಆಳಿಗೆ ಆಗೋದು ನಾಳೆ 50 ಆಳಿಗೆ ಹೋಗ್ಬೇಕು. ಹಾಗಾಗಿ ಕೆಲವರು ಆಳಿನ ಮೇಲೆ ನಡೆಸೋರು ಖರ್ಚು ಜಾಸ್ತಿ ಆಗ್ಬಿಡುತ್ತೆ, ರೈತರದ್ದು ಏನಿಲ್ಲ ಲಾಭ ಅಂತಾರೆ ಸರ್. ರೈತ ಕರೆಕ್ಟ್ ರೈತ ಮಾಡೋರು ರೈತಗೆ ಉಳಿತೈತೆ ಸರ್. ಸರಿ, ನಿಮ್ಮನೆಯಲ್ಲಿ ಆಳುಗಳು ಇದ್ದಾರೆ, ನಿರ್ವಹಣೆ ಮಾಡ್ತೀರಿ, ಬೇರೆ ಅಂದರೆ ಗೊಬ್ಬರದ ಖರ್ಚುಗಳನ್ನು ತಗ್ಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಔಷಧಿ ಉಪಚಾರಗಳು ಅಂಗಡಿಯಿಂದ ತಂದು ಹೊಡೆಯುವಂಥ ಔಷಧಿ ಉಪಚಾರಗಳನ್ನು ಮಾಡುವಂಥ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಹ್ಞೂ ಸರ್, ನಾನು ಅಂಗಡಿಗಳು ದವಸಕ್ಕೆ ತಂದು ಹೊಡೆಯಲ್ಲ ಸರ್. ಏನೇನು ಒಳಸುರಿಗಳನ್ನ ಏನು ಕೊಡ್ತೀರಿ ನೀವು? ಉಪ್ಪು ಅದೇ ಸೆಸಿಡಿ ಹೇಳಿದ್ದೀನಿ ಸರ್, ಪೊಟಾಸು ಯೂರಿಯಾ ಕಾಂಪ್ಲೆಕ್ಸ್ ಅವು ಬಿಟ್ಟರೆ ಮತ್ತೆ ಯಾವುದೂ ಯೂಸ್ ಮಾಡಲ್ಲ. ಕಬ್ಬಿಗೇನು ರೋಗ ಬರಲ್ವಾ? ಕಬ್ಬಿ ರೋಗ ಬರ್ತದೆ ಸರ್, ಬಿಳಿ ಉಣ್ಣೆ ಅಂತ, ಆ ಉಣ್ಣೆಗೆ ಒಂದೇ ಎಣ್ಣೆ ತಂದು ಹೊಡಿತೀವಿ. ಯಾವ ಸಂದರ್ಭದಲ್ಲಿ ಬರ್ತದೆ ಅದು? ಅದು ಒಳ್ಳೆ ಮಳೆಗಾಲದಾಗ ಬರ್ತದೆ ಸರ್, ಒಂದೊಂದು ಕೋಲು ಕೊಬ್ಬಿದ್ದಾಗ. ಓಹೋ. ಹ್ಞೂ ಸರ್, ಒಂದು ಕೋಲು ಕೊಬ್ಬಿದ್ದಾಗ. ಏನು ಸಮಸ್ಯೆ ಮಾಡುತ್ತೆ ಅದು? ಅದು ಕೊಬ್ಬು ಬೆಳೆಯಕ್ಕೆ ಬಿಡಲ್ಲ ಸರ್. ಹ್ಞೂ, ಎಲ್ಲ ಗದ್ದೋಟ ಆಗಿಬಿಡ್ತಿತ್ತು, ಅದು ಕೊಬ್ಬನ್ನು ಬೆಳೆಯಕ್ಕೆ ಬಿಡಲ್ಲ. ಅದು ದಪ್ಪ ಆಗೋದಿಲ್ಲ, ದಪ್ಪನೂ ಆಗೋದಿಲ್ಲ, ಬೆಳೆನೂ ಬರಲ್ಲ ಸರ್. ಅಲ್ಲಿಗೆ ಆಟ್ರಗೊಂದು ಕರ್ಗಾಕಂತ ಬರುತ್ತೆ ಕೊಬ್ಬು. ಓಹೋ. ಕರ್ಗಾಕಂದು ಬೂದಿ ಹಾಕೈತೆ, ಗರಿ ಕರಿ ಬೂದಿ. ಇದನ್ನ ಹೆಂಗೆ ಮೊದಲೇ ಕಂಡಿಡಿಬೇಕಂದ್ರೆ ಹೆಂಗ್ ಗೊತ್ತಿಡಿ? ಬಿಳಿ ಉಣ್ಣೆ ಬಿಡ್ತದೆ ಸರ್ ಸಣ್ಣದು, ಒಂದ್ ಗರಿ ಎರಡು ಗರಿಗೆ ಇರ್ತದೆ ಸರ್. ಅದು ಅವಾಗಲೇ ತಂದು ಗದ್ದೆ ಓಟ ಹೊಡೆದ್ರೆ ಎಲ್ಲ ಏನಾಗಲ್ಲ ಸರ್, ಸಟ್ಗೆ ಐತೆ ಬಿಡು ಅಂತಂದು ಬಿಟ್ರೆ ಗದ್ದೆ ಓಟ ಹಾಕೈತೆ, ಅದು ಕಂಟ್ರೋಲ್ ಆಗದಿದ್ರೆ ಹಾಕೈತೆ, ಇಲ್ಲದ್ರೆ ಆಗಲ್ಲ ಸರ್. ಅದು ಗದ್ದೆ ಓಟ ಬಿಡೋ ಮಟ್ಟ ಬಿಡಂಗಿಲ್ಲ. ಅದು ಒಟ್ಟು ಬಿಳಿ ಉಣ್ಣೆ ಯಾವ ಹಂತದಲ್ಲಿ ಬರ್ತದೆ? ಅದು ಇನ್ನು ಸಸಿ ಚಿಕ್ಕದಿದ್ದ ಬರೋದು ಸರ್, ಮನುಷ್ಯರ ಅಷ್ಟು ಎತ್ತರ ಆದಾಗ, ಒಂದ್ ಐದಾರು ಗನ್ ಆದಾಗ ಒಟ್ಟು ನಾವು ಒಕ್ಕಂದ್ರೆ ಕಾಣಂಗಿಲ್ಲ ಸರ್. ಅವಲ್ಲದ ಸ್ಟಾರ್ಟ್ ಅದು. ಅವಾಗೆಲ್ಲ ಎಣ್ಣೆ ಸಿಂಪರಣೆ ಮಾಡಕ್ ತೊಂದ್ರೆ ಆಗಲ್ವಾ? ಇದು ಬಂಕ ಹೊಡ್ಕೊಂತಿ ಸರ್, ದಾರಿ ಮಾಡ್ಕೊಂಡು ಮಾಡ್ಕೊಂಡು ಹಸಿಯಾಗ ನೀರು ಇಟ್ಟು ಸ್ವಲ್ಪ ದಾರಿ ಮಾಡ್ಕೊಂತಿ ಸರ್, ಟ್ಯಾಂಕ್ ಹೋಗಂಗ ಬಿಡ್ತೀವಿ, ನಾಲ್ಕು ನಾಲ್ಕು ಮುರಿಗೆ, ಎಂಟೆಂಟು ಮುರಿಗೆ ಫ್ರೈ ಮಾಡ್ತೀವಿ. ಸರಿ, ಈಗ ಸಾಮಾನ್ಯವಾಗಿ ರೈತರು ಸಾವಯವದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂದರೆ ನಾವು ಈ ಅಂಗಡಿ ಔಷಧಿಗಳು ಗೊಬ್ಬರಗಳು ಇವಿಲ್ಲದೇನೂ ನಾವು ವ್ಯವಸಾಯ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ನೀವಿನ್ನು ಚಿಕ್ಕ ವಯಸ್ಸಿನವರು ಸರ್, ಈ ಕಡೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಆ ಸಾಲ ಅದನ್ನು ಮಾಡ್ಬೇಕಂದ್ರೆ ನನ್ಗೆ ಇದ್ದೇ ನಂದು ಅಟ್ಟದಳದ ಗೊಬ್ಬರ ಹಾಕಿದ್ರೆ ಬೆಳಿಬೋದು ಸರ್ ನಾನು. ಅಲ್ಲ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಮಾಡ್ಬೋದು, ಇದನ್ನ ಸ್ವಲ್ಪ ಸೆಸಿಡಿದ ಒಂದು ಸ್ವಲ್ಪ ಹಾಕಕ್ಕೈತೀನಿ ಸರ್. ಅಷ್ಟನ್ನು ಇಲ್ಲ, ಕೈ ಬಿಡೋ ಯೋಚನೆ ಮಾಡಿ, ಅದ್ರ ಮೇಲೇನೆ ಕೈ ಬಿಟ್ಟು ಮಾಡೋಷ್ಟು ಯೋಚನೆ ಬಂದಿಲ್ಲ ಸರ್ ಇನ್ನ. ಬೆಳಿತೈತೆ ಇಲ್ಲ ಅಂಬೋದು ಒಂದು ಇದು ಭಯ ಇದೆ, ಭಯ. ಇವ ನನ್ ಗೊಬ್ಬರಕ್ಕೆ ಬೆಳಿತೈತೆ ಅಂಬೋದು ನನಗ್ ಗೊತ್ತು ಸರ್, ಆದ್ರೂ ಅಷ್ಟು ಬೆಳಿಬೇಕಲ್ಲ ಅಂಬೋದು ನಾನು. ಮತ್ತೆ ಈಗ ಬೇರೆ ಬೇರೆ ರೈತರನ್ನ ನೀವು ವಿಸಿಟ್ ಮಾಡೋದು, ಭೇಟಿ ಮಾಡೋದು, ಸಾವಯವ ಕೃಷಿ ಮಾಡ್ತಾರಂತೆ, ಅವ್ರು ಹೆಂಗ್ ಮಾಡ್ತಾರೆ ನಾನು ನೋಡಿ ಬರ್ತೀನಿ. ನೋಡಿ ಸರ್. ನೋಡಿದಿರಾ? ಮತ್ತೆ ನಿಮ್ಗೆ ಅಲ್ಲಿ ಏನು ಅನುಭವ ಬಂದಿಲ್ವಾ? ನೋಡಿ ಸರ್, ಅದು ನೋಡಿ ಸ್ವಲ್ಪ ಹೆದರಿಕೆ ಹಾಕೈತೆ ಅಂತೀವಲ್ಲ, ಅದೇ ಮಾಡೋಕೆ ಎಲ್ಲಿ ಕೈ ಸುಟ್ಕೊಳ್ತೀವಿ, ಎಲ್ಲಿ ಸುಟ್ಕೊಂತೀವಿ. ಖರ್ಚೆ ಇಲ್ಲದೆ ಕೈ ಸುಟ್ಕೊಳ್ಳೋ ವಿಚಾರ ಇರಲ್ವಲ್ಲ? ಖರ್ಚೆ ಇಲ್ಲದೆ ಕೈ ಸುಟ್ಕೊಳ್ಳೋದು ಹಾಕೈತೆ ಸರ್, ಮತ್ತೆ ಬೆಳೆ ಬರಲಿಲ್ಲಪ್ಪ ಅಂದ್ರೆ ಕಷ್ಟ ಆಗ್ಬಿಡ್ತೈತೆ. ಅಂತೂ ನಿಮಗೆ ಒಂದಿಷ್ಟು ಸಾವಯವ ಕೃಷಿ ಮಾಡುವ ಸಂದರ್ಭದಲ್ಲಿ ಭಯ ಇದೆ, ಇಳುವರಿ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ, ಬೆಳೆನೇ ಬರದಂಗಾಗುತ್ತೋ ಅಂತೇಳಿ, ಆದರೆ ತಾಳ್ಮೆಯನ್ನು ವಹಿಸ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ಒಂದು ಉತ್ತಮ ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಬಹಳಷ್ಟು ರೈತರು ಹೇಳ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಪ್ರಯೋಗ ಮಾಡ್ಬೋದಲ್ಲ ನೀವು? ಮಾಡ್ಬೋದು ಸರ್. ಮನೆಯಲ್ಲಿ ಇದಕ್ಕೆಲ್ಲ ಒಪ್ತಾರಾ? ನಿಮಗೆ ಈ ಥರ ಏನಾದರೂ ಈ ಆಲೋಚನೆ ಮಾಡ್ತಾ ಇದ್ದಾರಾ? ಇದು ರೈತ ಕಿಸಿದಾಗ ಸರ್, ನಾನು ನಮ್ಮಣ್ಣ ಮಾಡಿದಾಗ ನಮ್ಮಮ್ಮ ಹೂ ಅಂತ ಸರ್, ಇಷ್ಟಿನ ನಾ ಅಪ್ಪದ್ನ ಅವ್ರು ಹೇಳಿದ್ನೇ ಮಾಡ್ತಿದ್ವಿ, ಇವಾಗ ಮತ್ತೆ ನಾವು ಮಾಡಿದ್ದೇ ಹೋಗ್ಬೇಕು. ಒಟ್ಟಾರೆಯಾಗಿ ನಿಮ್ಮ ಕುಟುಂಬ ಕೃಷಿ ಮತ್ತು ಕೃಷಿ ಕೂಲಿ ಕಾರ್ಮಿಕ ಕೆಲಸವನ್ನು ನಂಬ್ಕೊಂಡೆ ಜೀವನ ಮಾಡ್ತಾರೆ? ಅದನ್ನೇ ನಂಬ್ಕೊಂಡು ಜೀವನ ಮಾಡೋದು ಸರ್ ನಾವು. ರೈತಕ್ಕಿ ಬಿಟ್ರೆ ಬೇರೆ ಗೊತ್ತಿಲ್ಲ ನಮಗೆ, ಅದ್ರಾಗ ಬೆಳಿಬೇಕು, ಅದ್ರಾಗ ದುಡ್ಕೊಂಡು ತಿನ್ನಬೇಕು. ನಿಮ್ಮ ಕುಟುಂಬದ ಆರ್ಥಿಕ ಸುಧಾರಣೆ ಸುಸ್ಥಿರತೆ ಹೇಗೆ ಇದೆ? ನಿಮಗೆ ತೃಪ್ತಿ ಅನಿಸ್ತಾ ಇದೆಯಾ ಕೃಷಿ? ನಮಗೆ ತೃಪ್ತಿ ಸರ್, ಇದ್ರ ನಮ್ದೇಗೆ ಇದ್ದೀನಿ. ಏನು ಓದಿದ್ರಿ ನೀವು? ನಾಲ್ಕನೇ ಕ್ಲಾಸ್ ಓದಿದ್ದೆ. ಸಾಕಾಯ್ತಾ ಅಲ್ಲಿಗೆ? ನೀವೇ ಬಿಟ್ರ ಅಥವಾ ನಾವೇ ಬಿಟ್ಟಿದ್ದು ಸರ್? ಯಾಕೆ ಅದು ಓದ್ ಹತ್ತಲಿಲ್ಲ ನಮಗೆ ಓದಕ್ಕೆ. ಒಳ್ಳೇದು ನರಸಿಂಹರಾಜ್ ಅವರೇ, ಕೃಷಿಯಲ್ಲಿನೇ ನಿಮ್ಮ ಬದುಕನ್ನು ಕಂಡುಕೊಂಡಿದ್ದೀರಿ. ಬಹಳ ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಕಬ್ಬು ಕಟಾವು ಮಾಡುವಂತ ಕೆಲಸಕ್ಕೂ ಹೋಗ್ತೀರಿ. ವರ್ಷದಲ್ಲಿ ಒಂದಿಷ್ಟು ಒಳ್ಳೆ ಆದಾಯವೂ ಇದೆ ಕಬ್ಬು ಕಟಾವು ಮಾಡುವಂತ ಸೀಸನ್ ಅಲ್ಲಿ. ಇನ್ನಷ್ಟು ನೀವು ಆರ್ಥಿಕ ಸುಧಾರಣೆಯನ್ನು ಹೊಂದ್ರಿ ಮತ್ತು ಸಾವಯವ ಕೃಷಿಗೆ ನೀವು ಸ್ವಲ್ಪ ಮನಪರಿವರ್ತನೆ ಮಾಡಿಕೊಳ್ಳ್ರಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ನರಸಿಂಹರಾಜು ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್. ಈಗ ಕೇಳಿ ಹವಾಮಾನ ವರದಿ. ದೇಶ

ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ನಲವತ್ತೈದು ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ ನಲವತ್ತೈದು ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ, ಚಿಗುಟಿದರೆ ತೊಗರಿಯ ಚಿಗುರ, ಚಿಗುಟಿದರೆ ತೊಗರಿಯ ಚಿಗುರ. ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ. ಚಿಗುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ, ಚಿಗುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ. ಬಿತ್ತನೆಯಾದ ನಲವತ್ತೈದು ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ, ಚಿಗುಟಿದರೆ ತೊಗರಿಯ ಚಿಗುರ, ಚಿಗುಟಿದರೆ ತೊಗರಿಯ ಚಿಗುರ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ, ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ. ಮುಡಿದರೆ ಮಲ್ಲಿಗೆಯ ದಂಡೆ ಸೆಳೆಬುದು ಘಮ ಘಮ ತುಂಬಿ ತುಂಬಿ, ಮುಡಿದರೆ ಮಲ್ಲಿಗೆಯ ದಂಡೆ ಸೆಳೆಬುದು ಘಮ ಘಮ ತುಂಬೆ ತುಂಬೆ. ಬಿತ್ತನೆಯಾದ ನಲವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ ನಲವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನೂ ಹೊತ್ತಾಯಿತು. ಇಂದಿನ ಕಿಸಾನ್ ವಾಣಿ ಗ್ರಾಮ